ಇನ್ನೊಂದು 5 ವರ್ಷಕ್ಕೆ ನೋಡ್ರಿ ಯಾವುದೋ ಒಂದು ಕಂಪ್ನಿ ಬರ್ತದೆ, ಯಾಕಂದ್ರೆ ನಾವು ಹಿಮುಖ ಆಗ್ತಾ ಇದ್ದೀವಿ. ಯಾಕಂದ್ರೆ ಒಂದು ಯಂಗರ್ ಜನ್ರೇಷನ್, ನೆಕ್ಸ್ಟ್ ಜನ್ರೇಷನ್ ಯಾರು ಕೃಷಿಗೆ ಬರ್ತಾ ಇಲ್ಲ, ಯಾಕಂದ್ರೆ ಇವೆಲ್ಲ ಸಮಸ್ಯೆಗಳು ಇರೋದ್ರಿಂದ. ಯಾಕಂದ್ರೆ ವಿಮುಖ ಆಗಿ ಏನಾಗ್ತಾ ಇದೆ, ಒಂದೊಂದು ಹಳ್ಳಿಯಲ್ಲಿ ಎಲ್ಲ ನಾವು ಕೃಷಿಯಿಂದ ನಾವು ವಿಮುಖ ಆಗಿ ಕೃಷಿಯನ್ನು ಮಾಡಲಿಕ್ಕೆ ಯಾರಾದರೂ ಮಾಡಬೇಕು. ಮಾಡಲಿಕ್ಕೆ ಬಂದಾಗ ಮಾತ್ರ ಏನಾಗುತ್ತೆ, ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಹತ್ರ ಬಂದಾರೆ, ನಮಗೆ 500 ಎಕರೆ ಕೊಡಿಸ್ರಿ, 600 ಎಕರೆ ಕೊಡಿಸ್ರಿ, ನಾವು ಲಾವಣಿ ಮಾಡ್ತೀವಿ ಯಾವ್ದಾರು ಒಂದು ಏರಿಯಾದಾಗ ಅಂತ ಹೇಳ್ಬಿಟ್ಟು ಸ್ಪೆಷಲೈಸೇಷನ್ ಮಾಡಿಕೊಂಡು ಮೆಕ್ಯಾನೇಷನ್ ಮಾಡಿಕೊಂಡು ಮಾಡಿ ಒಂದು ಕಂಪ್ನಿ ಮೂಲಕ ನಮ್ಮ ಹುಡುಗರಿಗೆ ಉದ್ಯೋಗ ಕೊಡ್ತಾರೆ, ಆದರೆ ನಮ್ಮ ಹೊಲದಾಗ ನಾವೇ ದುಡಿಯುವಂಥ ಪರಿಸ್ಥಿತಿ ಬರ್ತದೆ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನೀವೆಲ್ಲ ಈಗ ಒಂದು ಸ್ವಲ್ಪ ಜಾಗೃತ ಆಗಿ ನೀವೆಲ್ಲರೂ ಸೇರಿಬಿಟ್ಟು ರೈತ ಉತ್ಪಾದಕರ ಕಂಪ್ನಿಯನ್ನು ಸ್ಥಾಪನೆ ಮಾಡಿಕೊಂಡು ಮುಂದುವರಿಬೇಕಂತ ಕೇಳಿಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಒಳ್ಳೆಯದು ಡಾಕ್ಟರ್ ಶ್ರೀಪಾದ್ ಅವರೇ. ಈಗ ರೈತ ಉತ್ಪಾದಕ ಕಂಪನಿಗಳ ಬಗ್ಗೆ ತಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ, ಯಾವ ರೀತಿ ಮಾಡ್ಕೊಳ್ಬಹುದು ಮತ್ತು ಅದರಿಂದ ಏನೇನು ಲಾಭಗಳಾಗ್ತಾವೆ, ರೈತರು ಯಾವ ರೀತಿ ಸಂಘಟಿತರಾಗಿ ತಮ್ಮ ಲಾಭವನ್ನು ತಾವೇ ಮಾಡ್ಕೊಳ್ಬಹುದು ಅನ್ನುವಂಥದ್ದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಅವರ ಪ್ರಶ್ನೆಗಳಿದ್ದು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? 9484434103. ಆತ್ಮೀಯರೇ, ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ ಅವರು ಹೇಳಿದಂಥ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9484434103 ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಸಂಘಟನೆಯೊಳಗೆ ಯಾವ ರೀತಿಯಾದಂತಹ ಶಕ್ತಿ ಅದ ಅನ್ನೋದ್ರ ಬಗ್ಗೆ ಮತ್ತೆ ಪುನರುಚ್ಚಾರ ಮಾಡಿ ಅವರಿಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದ್ದೀರಿ ಮತ್ತು ಒಳ್ಳೆಯ ಮನದಟ್ಟಾಗುವಂತಹ ಒಂದು ವಿಚಾರಗಳನ್ನು ಅವರಿಗೆ ತಿಳಿಸಿಕೊಟ್ಟಿದ್ದೀರಿ. ನಮ್ಮ ರೈತರು ಸಂಘಟಿತರಾಗಿ ಸಹಕಾರದಿಂದ ದುಡಿದ್ರೆ ಎಲ್ಲ ಸಾಧ್ಯದ. ಇವತ್ತಿನ ದಿವಸ ಎಲ್ಲಿ ಸಹಕಾರ ಇರೋದಿಲ್ಲ ಅಲ್ಲಿ ನಾವು ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ಸನ್ನಿವೇಶಗಳಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಈ ಒಂದು ರೂಲ್ ಏನದ, ಇದು ಈ ನೀತಿ ಏನದ, ಇದು ಯಾವತ್ತೂ ಸರಿಯಾದದ್ದು, ನಿತ್ಯ ಸತ್ಯವಾದದ್ದು ಅಂಥೇಳಿ ನಾವು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಅದಕ್ಕೆ ರೈತರೇ ಒಂದು ಮಾತು ಇದ್ದೇ ಅದ ರೈತರ ಬಗ್ಗೆ, ರೈತರು ಯಾವತ್ತೂ ಒಗ್ಗೂಡುವುದಿಲ್ಲ, ಒಕ್ಕೂಟಗಳನ್ನು ಮಾಡಿಕೊಳ್ಳೋದಿಲ್ಲ, ಒಗ್ಗೂಡಿ ಕೆಲಸ ಮಾಡುವುದಿಲ್ಲ ಮತ್ತು ಒಗ್ಗೂಡಿ ಹೋರಾಟ ಮಾಡುವುದಿಲ್ಲ ಅನ್ನುವಂಥದ್ದು. ಅದಕ್ಕೆ ಮುಂದಿನ ದಿನಗಳಲ್ಲಿ ಈ FPOಗಳನ್ನು ಮಾಡಿಕೊಂಡು ತಾವು ಸಂಘಟಿತರಾಗಿ ತಮಗೆ ತಾವೇ ಗೌರವ ಕೊಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ತಾವು ನಿರ್ಮಾಣ ಮಾಡಿಕೊಳ್ಳಬೇಕು. ಈ ವಿಚಾರಗಳ ಬಗ್ಗೆ ತಾವು ಗಂಭೀರವಾಗಿ ಚಿಂತನೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಮಾರಾಟ ವ್ಯವಸ್ಥೆ ನಿಮಗೆ ನೀವೇ ರೂಪಿಸಿಕೊಳ್ತೀರಿ ಅಂಥೇಳಿ ಭಾವಿಸ್ತಾ ಇಲ್ಲಿ ತನಕ ಏನು ಡಾಕ್ಟರ್ ಶ್ರೀಪಾದ್ ಅವರು ತಾವು ನಮ್ಮ ಜೊತೆಗೆ ನಮ್ಮ ರೈತರ ಜೊತೆಗೆ ಸಂವಾದ ಮಾಡಿದ್ದೀರಿ, ತಮ್ಮ ವಿಚಾರಗಳನ್ನು ತಿಳಿಸಿದ್ದೀರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಇದುವರೆಗೆ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡಾಕ್ಟರ್ ಶ್ರೀಪಾದ್ ವಿಶ್ವೇಶ್ವರ್ ಅವರಿಂದ ರೈತ ಉತ್ಪಾದಕ ಕಂಪನಿಗಳ ಕುರಿತು ಮಾತುಕತೆಯನ್ನು ಕೇಳಿದ್ರಿ. ಇವರೊಂದಿಗೆ ಇದ್ದವರು ಡಾಕ್ಟರ್ ಸೋಮಶೇಖರ್ ಯಸ್ರುಳಿ. ಇನ್ನು ಮುಂದೆ ಜನಪದ ಸಂಗೀತದಲ್ಲಿ BR ಪೊರ್ಲಿಸ್ ಪಾಟೀಲ್ ಅವರಿಂದ ಜನಪದ ಗೀತೆಗಳು. ಸ್ವರ್ಗ ನರಕದ ನಡುವೆ, ಸ್ವರ್ಗ ನರಕದ ನಡುವೆ, ನಾಯಾತಕೋ ಮರುಳೆ ನೀಯಾತಕೋ. ಸ್ವರ್ಗ ನರಕದ ನಡುವೆ, ನಾಯಾತಕೋ ಮರುಳೆ ನೀಯಾತಕೋ. ಅಂದರ ಸ್ವರ್ಗ, ಸನ್ನಿಹಿತವೋ ಬೇಕೆಂದು ದೊರೆಯಾಗಲಿಲ್ಲ, ದೊರೆಯಾಗಬೇಕೆಂದು ದೊರೆಯಾಗಲಿಲ್ಲ, ದರೆಯಾಳಬೇಕೆಂದು ದರೆಯಾಳಲಿಲ್ಲ, ಜಾತಮುತ್ತಿನಂತ ಜನ ಕೇಳರಿ ಜಾತರಂಗ ಮಾಡಬೇಕು, ಹಳಿಬಟ್ಟಿ ಹರಿದು ಹೊಸ ಕೌದಿ ಹೊಲದಾಂಗ ಬಾಳೆ ಮಾಡಬೇಕು, ಹೊತ್ತುಕೊಂಡು ಹೊರದಾಂಗಿರಬೇಕು,

ಆಗಿರ್ ಮಲ್ಲನ ಚಿಂತೋ, ಆಗಿರ್ ಮಲ್ಲನ ಚಿಂತೋ. ಜಾತ ಮುತ್ತಿನಂತ ಜನ ಕೇಳರೆ ಜಾತರಂಗ ಮಾಡಬೇಕು ನಾವು, ನೀವು ಜಾತರಂಗ ಮಾಡಬೇಕು. ಇದುವರೆಗೆ ಬಿಆರ್ ಪೊಲೀಸ್ ಪಾಟೀಲ್ ಅವರಿಂದ ಜನಪದ ಗೀತೆಗಳನ್ನು ಕೇಳಿದ್ರಿ. ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮ